ಇವತ್ತಿನ ದಿವಸ ನಾವು ಬಹುಮುಖ್ಯವಾಗಿ ತಿಳ್ಕೊಳ್ತಕ್ಕಂಥದ್ದು ಸಾವಯವ ಕೃಷಿಯಲ್ಲಿ ಜೀವಾಮೃತದ ತಯಾರಿಕೆ ಯಾವ ರೀತಿ ನಾವು ಮಾಡಬೇಕು ತಿಳಿಸಿಕೊಡ್ತೇನೆ. ಮೊದಲನೇದಾಗಿ ಜೀವಾಮೃತದಲ್ಲಿ ಎರಡು ವಿಧಗಳಿವೆ. ಅವು ಯಾವಪ್ಪ ಅಂದ್ರೆ ದ್ರವರೂಪದ ಜೀವಾಮೃತ ಮತ್ತೆ ಇನ್ನೊಂದು ಘನರೂಪದ ಜೀವಾಮೃತ. ಇವತ್ತಿನ ದಿನ ನಾನು ನಿಮಗೆ ದ್ರವರೂಪದ ಜೀವಾಮೃತದ ಬಗ್ಗೆ ನಾನು ಹೇಳ್ಕೊಡ್ತೇನೆ. ಮೊದಲನೇದಾಗಿ ಇದಕ್ಕೆ ಬೇಕಾಗಿರ್ತಕ್ಕಂತಹ ಸಾಮಗ್ರಿಗಳು ಏನಪ್ಪಾ ಅಂತಂದ್ರೆ 250 ಲೀಟರ್ ನೀರನ್ನ ಹಿಡಿತಕ್ಕಂತ ಕೆಪಾಸಿಟಿ ಇರತಕ್ಕಂತಹ ಒಂದು ಡ್ರಮ್ಮು, ಮತ್ತೆ 10 ಕೆಜಿಯಷ್ಟು ದೇಸಿ ಹಸುವಿನ ಸಗಣಿ, 10 ಲೀಟರ್ನಷ್ಟು ಗೋಮೂತ್ರ ಅಥವಾ ಗಂಜಲ, 2 ಕೆಜಿ ದ್ವಿದಳ ಧಾನ್ಯದ ಹಿಟ್ಟು, 2 ಕೆಜಿ ಕಪ್ಪು ಬೆಲ್ಲ ಅಥವಾ ಗೋಣಿ ಬೆಲ್ಲ, ಅದೇ ರೀತಿ 1 ಮುಷ್ಟಿಯಷ್ಟು ಅಥವಾ ಇಡಿಯಷ್ಟು ಬದುವಿನ ಮಣ್ಣು. ಇದನ್ನ ನಾವು ಯಾವ ರೀತಿ ತಯಾರು ಮಾಡ್ತೀವಿ ಅಂತಂದ್ರೆ, ಮೊದಲನೇದಾಗಿ 250 ಲೀಟರ್ ಕೆಪಾಸಿಟಿ ಇರತಕ್ಕಂತಹ ಡ್ರಮ್ಗೆ 200 ಲೀಟರ್ನಷ್ಟು ನೀರನ್ನ ಹಾಕ್ತಕ್ಕಂತಹದ್ದು. ಆ ನೀರನ್ನ ಹಾಕಿದ್ಮೇಲೆ 10 ಕೆಜಿ ದೇಸಿ ಹಸುವಿನ ಸಗಣಿಯನ್ನ ಹಾಕ್ತಕ್ಕಂತಹದ್ದು. ಅದಾದ ನಂತರ 10 ಲೀಟರ್ನಷ್ಟು ಗಂಜಲವನ್ನ ಹಾಕ್ತಕ್ಕಂತಹದ್ದು. ಅದಾದ್ಮೇಲೆ 2 ಕೆಜಿಯಷ್ಟು ದ್ವಿದಳ ಧಾನ್ಯದ ಹಿಟ್ಟು, ಯಾಕಂತಂದ್ರೆ ಸೂಕ್ಷ್ಮಾಣು ಜೀವಿಗಳಿಗೆ ಬೆಳವಣಿಗೆಗೆ ಪ್ರೋಟೀನ್ ಅಂಶ ಬೇಕಾಗಿರೋದ್ರಿಂದ ಈ ದ್ವಿದಳ ಧಾನ್ಯದ ಹಿಟ್ಟಿನ ಮಹತ್ವ ಬಹಳ ಆಗಿರುತ್ತೆ. ದ್ವಿದಳ ಧಾನ್ಯದ ಹಿಟ್ಟು ಅಂತಂದ್ರೆ ಉದ್ದಿನ ಹಿಟ್ಟಾಗಿರ್ಬೋದು ಅಥವಾ ಕಡಲೆ ಹಿಟ್ಟಾಗಿರ್ಬೋದು. ಅದಾದ ನಂತರ 2 ಕೆಜಿ ಕಪ್ಪು ಬೆಲ್ಲ ಅಥವಾ ಗೋಣಿ ಬೆಲ್ಲ ಅಂತ ಹೇಳಿ ಕರೀತಾರೆ, ಅಥವಾ ಜೋನಿ ಬೆಲ್ಲ ಅಂತಲೂ ಸಹಿತ ಕರೀತಾರೆ. ಇದು ಯಾಕೆ ಬೇಕಪ್ಪ ಅಂತಂದ್ರೆ, ಸೂಕ್ಷ್ಮಾಣು ಜೀವಿಗಳಿಗೆ ಸಕ್ಕರೆ ಅಂಶವನ್ನ ಒದಗಿಸಬೇಕಾಗಿರುತ್ತೆ, ಯಾಕಂದ್ರೆ ಅದರ ಜೀವನವನ್ನ ಉತ್ಪಾದನೆ ಮಾಡ್ಕೊಳ್ಳೋದಕ್ಕೋಸ್ಕರ ಅಥವಾ ಸಂತಾನೋತ್ಪತ್ತಿಗೋಸ್ಕರ. ಆ ರೀತಿ 2 ಕೆಜಿಯಷ್ಟು ಬೆಲ್ಲವನ್ನ ಹಾಕ್ತಕ್ಕಂತಹದ್ದು, ಮತ್ತೆ 1 ಇಡಿಯಷ್ಟು ಬದುವಿನ ಮಣ್ಣನ್ನ ಹಾಕ್ತಕ್ಕಂತಹದ್ದು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಬಲದಿಂದ ಎಡಭಾಗಕ್ಕೆ ಪ್ರದಕ್ಷಿಣಾಕಾರವಾಗಿ ನಾವು ತಿರುಗಿಸ್ತಕ್ಕಂತಹದ್ದು. ಆ ರೀತಿ ತಿರುಗಿಸ್ತಕ್ಕಂಥದ್ದನ್ನ ನಾವು ತಯಾರು ಮಾಡಿರ್ತಕ್ಕಂಥದ್ದು ಜೀವಾಮೃತವನ್ನು ನಾವು 7 ದಿನಗಳ ಕಾಲ ನಾವು ಇಡಬಹುದಾಗಿದೆ. ಇದನ್ನ ನಾವು ಸೆಲ್ಫ್ ಲೈಫ್ ಸ್ಟಡಿ ಅಂತ ಹೇಳಿ ಕರಿತೀವಿ. ಆ ಒಂದು ಸೆಲ್ಫ್ ಲೈಫ್ ಸ್ಟಡಿಯನ್ನ ಮಾಡಿದಾಗ ನಾವು 5-7 ದಿನಗಳ ಕಾಲ ಈ ಒಂದು ಜೀವಾಮೃತವನ್ನ ಇಡತಕ್ಕಂತಹದ್ದು ಉತ್ತಮ ಅಂತ ಹೇಳಿ ನಮ್ಮ ಒಂದು ಸಂಶೋಧನೆಯಲ್ಲಿ ಕಂಡು ಬಂದಿದೆ. ಯಾಕಂದ್ರೆ ತುಂಬಾ ಜನ ರೈತರು ಇದನ್ನ ಎಷ್ಟು ದಿನ ಬಳಸ್ತಕ್ಕಂತಹದ್ದು ಅನ್ನೋದು ಬಹಳ ದೊಡ್ಡ ಸಮಸ್ಯೆ ಆಗಿತ್ತು. ಯಾಕಂದ್ರೆ ಕೆಲವೊಬ್ಬ ರೈತರು ಏನ್ ಹೇಳ್ತಾರೆ, 10 ದಿನ 15 ದಿನ 20 ದಿನ ಇಡ್ತಕ್ಕಂತಹದ್ದು ಅಂತ ತಿಳ್ಕೊಂತಾರೆ. ಈ ರೀತಿ ನಾವು ಹೆಚ್ಚು ದಿನಗಳ ಕಾಲ ಇಟ್ಟಾಗ ಇದರ ಒಂದು ಸೂಕ್ಷ್ಮಾಣು ಜೀವಿಗಳ ಇದರ ಸಂಖ್ಯೆ ತುಂಬಾ ಕಡಿಮೆ ಆಗುತ್ತೆ, ಅಲ್ಲಿ ಯಾವುದೇ ರೀತಿಯ ಒಂದು ಸೂಕ್ಷ್ಮಾಣು ಜೀವಿಗಳ ಉಪಯೋಗ ಸಿಗೋದಿಲ್ಲ. ಹಾಗಿದ್ರೆ ಇದನ್ನ ನಾವು 1 ಎಕರೆಗೆ ಎಷ್ಟು ನಾವು ಈ ಒಂದು ಜೀವಾಮೃತವನ್ನು ಹಾಕ್ತಕ್ಕಂತಹದ್ದು ಎಷ್ಟು ಇಂಟರ್ವಲ್ ಅಲ್ಲಿ ಹಾಕ್ತಕ್ಕಂತಹದ್ದು ಅನ್ನೋದು ಬಹಳ ಮುಖ್ಯವಾಗಿದೆ. ಉದಾಹರಣೆಗೆ ಭತ್ತದ ಬೆಳೆಗೆ 1 ಎಕರೆ ಪ್ರದೇಶಕ್ಕೆ 200 ಲೀಟರ್ ಜೀವಾಮೃತವನ್ನ ಹಾಕ್ತಕ್ಕಂತಹದ್ದು. ಇದು 1 ಬೆಳೆಗೆ 5-6 ಸಾರಿ ನಾವು ಹಾಕ್ಬೇಕಾಗುತ್ತೆ 200 ಲೀಟರ್ನ. ಅಂದ್ರೆ 15 ದಿನಗಳ ಇಂಟರ್ವಲ್ ಅಲ್ಲಿ, ಅಂದ್ರೆ ನಾವು ನಾಟಿ ಮಾಡಿದ 15 ದಿನ, ಮತ್ತೆ 30 ದಿನ, 45 ದಿನ, 60 ದಿನ, 75 ದಿನ, 90 ದಿನ, ಈ ರೀತಿ ಇಂಟರ್ವಲ್ಗಳಲ್ಲಿ ಆಗ್ತಕ್ಕಂತಹದ್ದು. ಅದೇ ರೀತಿ ನೀವು ತೋಟಗಾರಿಕಾ ಬೆಳೆಗಳಿಗಾದ್ರೆ, ಮೊದಲ ವರ್ಷದ ಗಿಡಗಳಿಗಾದ್ರೆ 1 ಗಿಡಕ್ಕೆ 1 ಲೀಟರ್ 1 ತಿಂಗಳಿಗೆ ಆಗ್ತಕ್ಕಂತಹದ್ದು. ಅದೇ ನಿಮಗೆ 2 ಅಥವಾ 3 ವರ್ಷದ ಗಿಡಗಳಿಗಾದ್ರೆ ನಾವು 1 ತಿಂಗಳ ಇಂಟರ್ವಲ್ ಅಲ್ಲಿ ಆಗ್ತಕ್ಕಂತಹದ್ದು. ಈ ರೀತಿ ಹಾಕಿ ಕಳಿಸಿರ್ತಕ್ಕಂತಹ ಜನಗಳು ತುಂಬಾ ಜನ ಇದ್ದಾರೆ. ಯಾಕಂದ್ರೆ ನೈಸರ್ಗಿಕ ಕೃಷಿಯಲ್ಲಿ ಈ ಜೀವಾಮೃತದ ಮಹತ್ವ ತುಂಬಾ ಆಗಿದೆ. ಜೀವಾಮೃತದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಈಗ ನೀವು ನಮ್ಮ ಒಂದು ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನನ್ನ ದೂರವಾಣಿಯ ಸಂಖ್ಯೆ 9164180. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಏನಮ್ಮ ನಿಮ್ ಗಾಡಿಯಿಂದ ಇಷ್ಟೊಂದು ಹೊಗೆ ಬರ್ತಾ ಇದೆ? ವಾಯು ಮಾಲಿನ್ಯ ಆಗಿ ಕೆಮ್ಮು, ಆಸ್ತಮಾ, ಹೃದಯಾಘಾತ ಕೂಡ ಆಗಬಹುದು. ಪ್ಲೀಸ್ ಸರ್, ಇದೊಂದು ಸಲ ಕ್ಷಮಿಸಿ. ಯಾವಾಗ್ಲೂ ಗಾಡಿನಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಜೊತೆಗೆ ಎಮಿಷನ್ ಟೆಸ್ಟ್ ಮಾಡಿಸಿದ ದಾಖಲೆನೂ ಇರಬೇಕು. ಜಾಗ್ರತೆ, ವಾಹನಗಳಿಂದ ಹೊರಹೊಮ್ಮುವ ಹೊಗೆ ಕಾರ್ಬನ್ ಮೊನಾಕ್ಸೈಡ್, ಲೆಡ್, ಇನ್ನಿತರ ವಿಷಕಾರಿ ಅನಿಲಗಳಿಂದ ಕೂಡಿದ್ದು ಪರಿಸರ ಮಾಲಿನ್ಯ ಉಂಟು ಮಾಡುತ್ತದೆ. ನಿರ್ಲಕ್ಷ್ಯ ಮಾಡಿದ್ದಲ್ಲಿ ಮುಂದಿನ ಜನಾಂಗ ಬೆನ್ನ ಹಿಂದೆ ಓಡಾಡಬೇಕಾಗುತ್ತದೆ. ಎಚ್ಚರ, ನಿಮ್ಮ ವಾಹನ ಡಾಕ್ಟರ್. ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಅಂತ ರೈತರುಗಳಿಗೂ ಕೂಡ ಹಂದಿಗಳಿಗೆ ದೇಹದ ತೂಕನ ಹೆಚ್ಚಿಸೋದಿಕ್ಕೆ ಮೀನುಗಾರಿಕೆ ಕೊಡಬಹುದು, ಕುರಿ ಮೇಕೆ ಕೋಳಿಗಳಿಗೂ ಸಹ ಇದನ್ನ ಆಹಾರವಾಗಿ ಉಪಯೋಗಿಸಬಹುದು. ಇದು ಜ್ವರ ಎಲ್ಲಿ ಸಿಗುತ್ತೆ, ಎಲ್ಲಿ ತಗೊಂಡೋಗಿ ಅವರು ಸಿಗುತ್ತೆ ಸರ್? ಅದರಲ್ಲಿ ಸುಮಾರು ಪ್ರಭೇದಗಳಿದೆ. ಸೊ ಅಜೋಲಾ ಪಿನ್ನೇಟ ಅಂತ ಇದೆ, ಅಜೋಲಾ ಉಬ್ರ, ಫಿಲಿಕಲೈಡ್ಸ್ ಮತ್ತೆ ಕ್ಯಾರೋಲಿನಿಯಾನ ಅಂತಂದ್ಬಿಟ್ಟು ಸುಮಾರು 6-7 ಪ್ರಭೇದಗಳಿದೆ. ಸೊ ಅದರಲ್ಲಿ ಅಜೋಲಾ ಮೆಕ್ಸಿಕಾನ ಮತ್ತೆ ಸಾಕಷ್ಟು. ಸೊ ಅದನ್ನ ಅಜೋಲಾ ಬೆಳೆಯುವ ವಿಧಾನ ನಾನು ಹೇಳ್ಕೊಡ್ತೀನಿ ನಿಮ್ಗೆ. ಯಾವ ರೀತಿ ಬೆಳಿಬೇಕು ಅಂತಂದ್ರೆ 2 ಮೀಟರ್ ಉದ್ದ, 2 ಮೀಟರ್ ಅಗಲ ಮತ್ತೆ 20 ಸೆಂಟಿಮೀಟರ್ ಆಳದ ಒಂದು ಹೊಂಡವನ್ನ ಮರದ ಕೆರಳಗಡೆ ನೆರಳಿನಲ್ಲಿ ತೆಗೆದಿಬೇಕು. ಸೊ ಅದಕ್ಕೆ ಪ್ಲಾಸ್ಟಿಕ್ ಶೀಟ್ ಅಂದ್ರೆ ಸಿಲ್ಫಲಿನ್ ಶೀಟ್ ಅಂತ ಬರುತ್ತೆ, ಪ್ಲಾಸ್ಟಿಕ್ ನಾವು ಏನು ಕೃಷಿ ಹೊಂಡಕ್ಕೆ ಒದಿಸ್ತೀರೋ ಆ ತರ ಪ್ಲಾಸ್ಟಿಕ್ ಶೀಟು, ಅಥವಾ ಸಿಮೆಂಟ್ ನಿಂದ ಕೂಡ ಅದನ್ನ ತೊಟ್ಟಿನ ನಿರ್ಮಿಸಬಹುದು. ಮರದ ನೆರಳಿನಲ್ಲಿ ತೆಗೆದಾಗ ಏನಾಗುತ್ತೆ ಅಂತಂದ್ರೆ ಮರದ ಬೇರಿನ ಬೆಳವಣಿಗೆ ಆಗುತ್ತೆ. ಸೊ ಮತ್ತೆ ಮಣ್ಣಿನ ತಾಪಮಾನ ಹೆಚ್ಚಾಗಿರುತ್ತೆ, ಅದಕ್ಕೋಸ್ಕರ ನೀರನ್ನು ಜಿನುಗುತ್ತೆ ನಾವು ಹಂಗೆ ಮರದ ನೆರಳಿನಲ್ಲಿ ತೆಗೆದಾಗ. ಸೊ ಅದನ್ನ ನಿಯಂತ್ರಿಸಲು ಪ್ಲಾಸ್ಟಿಕ್ ಹಳೆಯಿಂದ ತಳಭಾಗವನ್ನು ಮುಚ್ಚಬೇಕು. ಅಂದ್ರೆ ಅಂತಂದ್ರೆ 10-15 kg ಅಷ್ಟು ಜರಡಿ ಹಿಡಿದ ಮಣ್ಣು, ಪುಡಿ ಮಣ್ಣನ್ನ ನಾವು ಏನ್ ಮಾಡ್ಬೇಕಂತಂದ್ರೆ 5 kg ತಾಜ 40 ಗ್ರಾಂ ಅಂದ್ರೆ ಹಾಸಿಗೆ ತರ ಆ ತೊಟ್ಟಿ ತುಂಬಾ ಬೆಳಕಾಣುತ್ತೆ. ಆಮೇಲೆ 15 ದಿನಗಳ ನಂತರ ಇದನ್ನ ನಾವು ಕಟಾವು ಮಾಡಬಹುದು. ಈಗ ನಾವು ಬೆಳಿಬೇಕಂತ ಆಸಕ್ತಿ ಇರುವಂತ ರೈತರು ನಿಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ಕೊಟ್ಟರೆ ಅವರಿಗೆ ಅಜೋಲಾ ಸಿಗುತ್ತೆ? ಅದು ಇಲ್ಲಿ ಅಂತಂದ್ರೆ ಬೆಂಗಳೂರಲ್ಲಿ ಸಿಗುತ್ತೆ ಸರ್, ಬೆಂಗಳೂರು ಧಾರವಾಡ ಕೃಷಿ ವಿಶ್ವವಿದ್ಯಾನಿಲಯ, ಬೆಂಗಳೂರು ಮತ್ತೆ ಧಾರವಾಡದಲ್ಲಿ ಇವೆರಡು ಸ್ಪೀಸೀಸ್ ಸಿಗ್ತವೆ ಸರ್. ಹಿರಿಯೂರು ಬೊಬ್ಬು ಫಾರ್ಮ್ ಅಲ್ಲಿ ಸಿಗೋದಿಲ್ವಾ ಸರ್? ಇಲ್ಲಿ ಮಾಡಿಲ್ಲ ಸರ್. ಈಗ ಒಬ್ಬ ರೈತರು ಎಷ್ಟು ತಗೊಂಬರ್ಬೇಕಾಗುತ್ತೆ, ಅದನ್ನ ಯಾವ ರೀತಿ ಅಭಿವೃದ್ಧಿ ಪಡಿಸಬೇಕಾಗತ್ತೆ ಸರ್? ಈಗ ರೈತರು, ನಾವು ಸ್ವಲ್ಪ ಹೈನುಗಾರಿಕೆ ಅಥವಾ ಭತ್ತನ ನಾನು ಬೆಳೀತಾ ಇದ್ದೀನಿ ಅಂತಂದ್ರೆ, ಈಗ ಹೈನುಗಾರಿಕೆ 2-3 ಹಸು ಇದಾವೆ ಅಂತಂದ್ರೆ 200-500 ಗ್ರಾಮ್ ಸಾಕಾಗುತ್ತೆ ಸರ್ ಅವ್ರಿಗೆ. ಆಮೇಲೆ ಅದು ಮಲ್ಟಿಪ್ಲಿಕೇಶನ್ ಮಾಡ್ಕೋಬಹುದು, ಅದನ್ನ ಹೆಚ್ಚು ಮಾಡ್ಕೋಬಹುದು ಅವರು. ಸೊ ನೀವು ಒಂದು ಕೆಜಿಗೆ ಅಲ್ಲಿ 80 ರೂಪಾಯಿನ ಇದೆ ಜಿ ಕೆ ವಿ ಕೆ ಅಲ್ಲಿ, ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಲ್ಲಿ 80 ರೂಪಾಯಿ ಇದೆ. 80 ರೂಪಾಯಿ ಕೊಟ್ಟು ನೀವು ಅಥವಾ 1/2 ಕೆಜಿ 40 ರೂಪಾಯಿ ಕೊಟ್ಟು ಖರೀದಿಸ್ಬಿಟ್ಟು ಇದನ್ನ ನಾನು ಹೇಳುವ ವಿಧಾನದಲ್ಲಿ ಬೆಳೆದಿದ್ದೆ ಆದ್ರೆ ಇದನ್ನ ಖಂಡಿತ ನೀವು ಹೈನುಗಾರಿಕೆಯಲ್ಲಿ ಬಳಸಬಹುದು. ನೀವು ಹೇಳುವ ವಿಧಾನದಲ್ಲಿ ಬೆಳೆದ್ರೆ ಅಂದ್ರೆ ಕಟಾವು ಎಷ್ಟು ದಿವಸಕ್ಕೆ ಕಟಾವಿಗೆ ಬರುತ್ತೆ? 15 ದಿನಕ್ಕೆ ಕಟಾವಿಗೆ ಬರುತ್ತೆ ಸರ್, 10-15 ದಿನಕ್ಕೆ. ಇದನ್ನ ಯಾವ ರೀತಿ ಕಟಾವು ಮಾಡಬೇಕಾಗುತ್ತೆ ಸರ್? ಸರ್, ಅಜೋಲನ ಕಟಾವು ಮಾಡ್ಬೇಕಂದ್ರೆ ಸಣ್ಣದ ಒಂದು ಜರಡಿ, ಸಣ್ಣ ರಂಧ್ರ ಇರೋಂಥ ಜರಡಿ, ಯಾಕೆಂದ್ರೆ ಅದನ್ನ ನಾವು ಅಜೋಲನ ಎತ್ಕೊಂಡಾಗ ನೀರು ಬಸಿಬೇಕು ಕೆಳಗಡೆ ಹತೋಟೆಲ್ನೆ, ಅದನ್ನ ತಗೊಂಡ್ಬಿಟ್ಟು ನೀವು ದಿನಕ್ಕೆ 300 ನೀವು ಅಜಲನ ಕಟಾವು ಮಾಡ್ಕೋಬಹುದು. ಅಂದ್ರೆ ನೀವು 200 ಗ್ರಾಮ್ನ ಆ ತೊಟ್ಟಿಗೆ ಹಾಕಿದ್ದೆ, ನಾನು ಹೇಳಿದಂತ ಡೈಮೆನ್ಶನ್ ನೀವು ಹಾಕಿದ್ದೆ ಅದರಲ್ಲಿ. ಸೊ 2 ಮೀಟರ್ ಉದ್ದ, 1 ಮೀಟರ್ ಅಗಲ, 20 ಸೆಂಟಿಮೀಟರ್ ಆಳದಲ್ಲಿ, ಏನು ನಾನು ಡಯಾಮೀಟರ್ಸ್ ಅಳತೆನ ಹೇಳಿದ್ದೀನಿ ಅದರಲ್ಲಿ ನಿಮಗೆ ಒಂದು 450 ಮಾಡ್ಕೋಬಹುದು. ನೀವು ಕಟಾವು ಮಾಡಿದ್ಮೇಲೆ ಮತ್ತೆ 40 ಗ್ರಾಮ್ ಸೂಪರ್ ಫಾಸ್ಫೇಟು ಮತ್ತೆ ಮಾಡಿಕೊಡುತ್ತೆ. ಅಂದ್ರೆ ಇದನ್ನ ಪ್ರತಿ ಕಟಾವು ಮಾಡ್ಕೊಂತ ಹೋಗ್ಬೋದು. ಹಾ, ಏರಿಯಾನ ಜಾಸ್ತಿ ಅನುಕೂಲ ಅಂತ ನೀವು ಹಸಿದನ್ನು ಕೊಡಬಹುದು, ಎರಡರಲ್ಲೂ ಹೆಚ್ಚಾಗಿ ಪ್ರೋಟೀನ್ ಅಂಶ ಸರ್ ತೋರಿಸ್ತಿದ್ದಾರೆ ಸರ್, ಭತ್ತದಲ್ಲೂ ಕೂಡ ನಮ್ಮ ಡ್ರೈಲ್ಯಾಂಡಲ್ಲೇ ಕೂಡ ಭತ್ತದಲ್ಲಿ ತೋರಿಸ್ತಿದ್ದಾರೆ ರೈತರು. ಕೊನೆಯದಾಗಿ ನಮ್ಮ ರೈತ ಬಾಂಧವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಅಜ್ವಾಲದ ಬಗ್ಗೆ? ಸೊ ನಮ್ಮ ರೈತ ಬಾಂಧವರು ಏನಂತಂದ್ರೆ, ನಮ್ಮ ಖುಷ್ಕಿ ಅಂದ್ರೆ ಡ್ರೈಲ್ಯಾಂಡಲ್ಲಿರೋ ರೈತರುಗಳು ಈಗ ಮಲೆನಾಡಿಗೆ ಹೋಲಿಸ್ಕೊಂಡ್ರೆ ಅಲ್ಲಿ ತುಂಬಾ ಮಳೆ ಆಗ್ತಿರುತ್ತೆ, ಯಥೇಚ್ಛವಾಗಿ ತೇವಾಂಶ ಇರುತ್ತೆ. ಅಲ್ಲಿ ಅಜ್ವಾಲ ಅವ್ರಿಗೆ ಗೊತ್ತಿಲ್ಲದೇನೋ ಗೊತ್ತಿರೋದೇನೋ ಬೆಳೀತಾ ಇರುತ್ತೆ. ಸೊ ಇಲ್ಲಿ ನಮ್ಮ ಖುಷ್ಕಿ ಡ್ರೈಲ್ಯಾಂಡಲ್ಲಿ ರೈತರುಗಳು ಏನು ಮಾಡ್ಬೇಕಂತಂದ್ರೆ ಆ ಕಲ್ಚರ್ಸ್ನ ತಂದ್ಬಿಟ್ಟು ಪ್ರಭೇದಗಳನ್ನ ನಮ್ಮ ಭತ್ತದಲ್ಲೇ ಆಗಲಿ ಅಥವಾ ಅವ್ರ ಪ್ರೈವೇಟ್ ಆಗಿ ಡೈರಿಗಳಿಗಾಗಲಿ ಬೆಳೆಸ್ಕೊಂಡಿದ್ದೆ ಆದರೆ ಒಂದು ಒಳ್ಳೆ ಗುಣಮಟ್ಟದ ಹೈನುಗಾರಿಕೆನೂ ಕೂಡ ಮತ್ತು ಭತ್ತನೂ ಕೂಡ ಪಡಿಬೋದು ಅಂತಂದ್ಬಿಟ್ಟು ನಾನು ಹೇಳ್ತೀನಿ ಸರ್. ನಮ್ಮ ಜಿಲ್ಲೆಯಲ್ಲಿ ಅಥವಾ ನಮ್ಮ ತಾಲೂಕಲ್ಲಿ ಯಾರಾದರೂ ರೈತರು ಬೆಳೀತಾ ಇದ್ದಾರಾ? ನೀವು ಅವ್ರ ತೋಟಗಳಿಗೆ ಏನಾದರೂ ಭೇಟಿ ಕೊಟ್ಟು ಅದು ಯಾವ ರೀತಿ ಬೆಳೀತಾ ಇದಾರೆ ಅಂತ ನೋಡ್ತಾ ಇದ್ದೀರಾ ಸರ್? ಹಾಂ ಸರ್, ಚಳ್ಳಕೆರೆಯಲ್ಲಿ ರುದ್ರಮುನಿಯಪ್ಪ ಅಂತಂದ್ಬಿಟ್ಟು ಒಬ್ರು ಮಾಸ್ಟರ್ ಇದ್ದಾರೆ. ಸೊ ಅಲ್ಲಿ ಅವರು ಭತ್ತದಲ್ಲಿ ಹಾಕಿದ್ದಾರೆ ಸರ್, ಅಲ್ಲಿ ನೋಡಿದ್ದೀನಿ. ನಾವು ಫೀಲ್ಡ್ ವಿಸಿಟ್ ಹೋದಾಗ ಅಲ್ಲಿ ನೋಡಿದ್ದು. ಅವ್ರು ಭತ್ತದಲ್ಲಿ ಅಜಲನ ಬೆಳೆಸ್ಬಿಟ್ಟು ಸಾರ್ವಜನಿಕ ಸ್ಥಿರೀಕರಣ ಮಾಡೋದಕ್ಕೆ ಉಪಯೋಗಿಸ್ತಾ ಇದ್ದಾರೆ ಸರ್. ಮತ್ತೆ ಮೊಳಕಾಲ್ಮೂರು ತಾಲೂಕಲ್ಲಿ ವೀರಭದ್ರಪ್ಪ ಅಂತಂದ್ಬಿಟ್ಟು ಬಿಜಿಕೆರೆ ವೀರಭದ್ರಪ್ಪ ಅವರು, ಅವ್ರ ತೋಟದಲ್ಲೂ ಕೂಡ ಚೆನ್ನಾಗಿ ಬೆಳೀತಿದ್ದಾರೆ. ಸರ್, ಈ ಅಜ್ವಾಲದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಮ್ಮ ರೈತ ಬಾಂಧವರು ನಿಮ್ಮನ್ನು ಯಾವ ರೀತಿ ಸಂಪರ್ಕ ಮಾಡ್ಬೋದು? ಸರ್, ನಮ್ಮ ದೂರವಾಣಿ ಸಂಖ್ಯೆ ಇದೆ, ಅಥವಾ ನಮಗೆ ಇಲ್ಲಿ ನೀವು ಸ್ಥಳೀಯವಾಗಿ ಇದ್ರೆ ನಾವು ಇಲ್ಲಿ ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಬಬ್ಬರ್ ಫಾರ್ಮಿಗೆ ಆದರೂ ಭೇಟಿ ಕೊಡಬಹುದು. ಅಥವಾ ನನ್ನ ದೂರವಾಣಿ ಸಂಖ್ಯೆ ಇದೆ, 81 97 5 3612. ಈ ದೂರವಾಣಿಗಾದ್ರೂ ಕರೆ ಮಾಡಬಹುದು ಸರ್. ಇದು ಡಾಕ್ಟರ್ ಎಸ್ ಉಮೇಶ್ ಅವರ ಮೊಬೈಲ್ ಸಂಖ್ಯೆ 81 97 5 3612. ಅಜ್ವಾಲ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ರೈತ ಬಾಂಧವರು ಈ ನಂಬರ್ಗೆ ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು. ಬಹಳ ಸಂತೋಷ ಸರ್. ಅಜ್ವಾಲ ಬೇಸಾಯ ಕ್ರಮಗಳು ಮತ್ತು ಅದರಿಂದ ಏನೇನು ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಇದರ ಉಪಯೋಗ ಪಡ್ಕೊಂಡು ನಮ್ಮ ರೈತರು ಹೆಚ್ಚು ಅಜ್ವಾಲ ಬೆಳೆದು ಇನ್ನೂ ಹೆಚ್ಚಿನ ಯಶಸ್ಸು ಕಾಣಲಿ ಅಂತ ಹಾರೈಸನಂತೆ. ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ ಸರ್, ಧನ್ಯವಾದಗಳು. ಇದುವರೆಗೂ ಅಜ್ವಾಲ ಕೃಷಿಯ ಬೇಸಾಯ ಕ್ರಮಗಳು ಹಾಗೂ ಉಪಯೋಗ ಈ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಸಹ ಸಂಶೋಧಕರಾದ ಡಾಕ್ಟರ್ ಎಸ್ ಉಮೇಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ಇದೀಗ ಕೇಳಿ ನವಣೆ ಸಿರಿಧಾನ್ಯ ಮೌಲ್ಯವರ್ಧನೆ ಹಾಗೂ ಬಳಕೆ ಈ ಕುರಿತು ಹೊಸದುರ್ಗ ತಾಲೂಕು ಅನಿವಾಳ ಗ್ರಾಮದ ರೈತ ಮಹಿಳೆ ಶ್ರೀಮತಿ ಪಿಎಂ ಸುಮಾ ಅವರೊಂದಿಗಿನ ಸಂದರ್ಶನ. ನಮಸ್ಕಾರ ಕೇಳುಗರೆ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಈ ನವಣೆ ಸಿರಿಧಾನ್ಯದ ಬಗ್ಗೆ, ಅಂದರೆ ಅದನ್ನು ಯಾವ ರೀತಿ ಮೌಲ್ಯವರ್ಧನೆ ಮಾಡಬೇಕು ಮತ್ತು ಯಾವ ರೀತಿ ಬಳಕೆ ಮಾಡಬೇಕು, ಏನೆಲ್ಲ ಒಂದು ಅಡುಗೆಯನ್ನು ಅದರಲ್ಲಿ ಮಾಡ್ಬೋದು ಮತ್ತು ಸಿಹಿ ತಿನಿಸುಗಳನ್ನು ಮಾಡಿ ಅದನ್ನು ಬಳಸ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡೆಯೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಮಾಹಿತಿ ನೀಡಲಿಕ್ಕೆ ಈಗ ನಮ್ಮ ಜೊತೆಗಿದ್ದಾರೆ ಹೊಸದುರ್ಗ ತಾಲೂಕು ಆನಿವಾಳ ಗ್ರಾಮದ ಶ್ರೀಮತಿ ಪಿಎಂ ಸುಮಾ ಅವರು. ನಮಸ್ಕಾರ ಸುಮಾ ಅವರೇ. ನಮಸ್ತೆ ಸರ್. ಸುಮಾ ಅವರೇ, ತಾವು ಇವತ್ತು ಈ ನವಣೆ ಒಂದು ಸಿರಿಧಾನ್ಯ, ಹೌದು, ಅದರ ಒಂದು ಮೌಲ್ಯವರ್ಧನೆ ಅಂದ್ರೆ, ಈಗ ನಮ್ಮ ಕೇಳುಗರು ಸಾಮಾನ್ಯವಾಗಿ ನವಣೆ ನೋಡಿರ್ತಾರೆ ಅಂದ್ರೆ ಅಕ್ಕಿ ಅಷ್ಟೇ ನೋಡಿರ್ತಾರೆ, ಕೆಲವರಿಗಂತೂ ಯಾವ ರೀತಿ ಇರುತ್ತಂತ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಈ ನವಣೆ ಸಿರಿಧಾನ್ಯನ ಯಾವ ರೀತಿ ಮೌಲ್ಯವರ್ಧನೆ ಮಾಡಬೇಕು, ಅದನ್ನ ಯಾವ ರೀತಿ ಬಳಕೆ ಮಾಡಿದ್ರೆ ನಾವು ರುಚಿ ರುಚಿಯಾದಂತ ಅಡಿಗೆಗಳನ್ನು ಮಾಡ್ಕೊಂಡು ತಿನ್ಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡಿ. ಈ ನವಣೆಯನ್ನ ಯಾವ ರೀತಿ ಬಳಸಬೇಕು ಸರ್? ನಾವು ನವಣೆನ ಯಾವ ರೀತಿ ಬಳಸಬೇಕು ಅಂತಂದ್ರೆ, ಮೊದಲು ನಾವು ಮಾರ್ಕೆಟ್ ಅಲ್ಲೆಲ್ಲ ತಗೊಂಡ್ ಬರ್ತೀವಿ. ಆ ಮಾರ್ಕೆಟ್ ಅಲ್ಲಿ ತಗೊಂಡ್ ಬಂದಾಗ ಮಾರಾಟ ಮಾಡ್ಲಿಕ್ಕೆ ಏನ್ ಮಾಡ್ತಾರೆ, ಒಂದು ಒಳ್ಳೆಯ ರೀತಿಯಾದ ಕಾಳನ್ನ ಮಾರಾಟಕ್ಕೆ ಬರಲಿಲ್ಲ, ಕಡ್ಡಿ ಕಸ ಮಣ್ಣು ಎಲ್ಲದನ್ನು ಮಿಕ್ಸ್ ಮಾಡಿ ಹಾಕ್ತಾರೆ. ಅವರಿಗೆ ಏನು ದುಡ್ಡಿಗೆ ಮಾತ್ರ ಬೆಲೆ ಕೊಡ್ತಾರೆ. ಅಂತದನ್ನ ನಾವು ಏನ್ ಮಾಡ್ಬೇಕು ಅಂತಂದ್ರೆ, ಒಂದು ಒಳ್ಳೆಯ ಮೌಲ್ಯವಾಗಿರೋಂತ ಒಂದು ಕಾಳನ್ನ ನಾವು ತಗೋಬೇಕು ಅಂದ್ರೆ, ನಮ್ಮ ಸುತ್ತಮುತ್ತಲಿನಲ್ಲಿರೋಂತ ರೈತರು ಬೆಳೆದಂತ ನವಣೆನ ನಾವು ಖರೀದಿ ಮಾಡಿದಾಗ ಆಗ ಅದು ಒಳ್ಳೆಯ ಕಾಳನ್ನ ನಾವು ಪಡ್ಕೊಂಡ್ಲಿಕ್ಕೆ ಸಾಕಾಗುತ್ತೆ. ಆ ಒಂದು ಒಳ್ಳೆಯ ಕಾಳನ್ನ ತಗೊಂಡಾಗ ಈ ಕಾಳಿಗೆ ಏನು ಮೇನ್ ಅಂತ ಮಿಕ್ಸ್ ಮಾಡ್ತಾರೆ. ಈ ಅಕ್ಕಿನ ನಾವೇನ್ ಮಾಡ್ಬೇಕು, ಮಿಲ್ ಮಾಡ್ಬೇಕು. ಮಿಲ್ ಮಾಡಿ ಆದ್ಮೇಲೆ ಅದು ಕಾಳು ಬರುತ್ತೆ, ಅದನ್ನ ನಾವು ಕ್ಲೀನ್ ಮಾಡಿ ಆಮೇಲೆ ಏನಾದ್ರೂ ಕಲ್ಲು ಸಣ್ಣ ಪುಟ್ಟ ಮರಳು ಇಂಥದ್ದೆಲ್ಲ ಇರುತ್ತೆ ಅಂತ ಇದೆ ಅಂತಂದ್ರೆ ನಾವೇನ್ ಮಾಡ್ಬೋದು, ಮಾರುಕಟ್ಟೆಗೂ ಕೂಡ ನಾವು ಬಿಡಬಹುದು. ಇವತ್ತಿನ ದಿನದಲ್ಲಿ ಜಾಸ್ತಿ ಇದಕ್ಕೆ ನವಣೆ ಇದೆ ಸರ್. ಆಗ್ತಾ ಇಲ್ಲ. ಯಾಕೆಂದ್ರೆ ಇದ್ರ ಬಗ್ಗೆ ನಾವು ನವಣೆ ಹಾಕಿ ಬಗ್ಗೆನೆ ನಾವು ತಿಳ್ಕೊಂಡ್ಲೇ ಇಲ್ಲ. ಹೀಗಾಗಿ ನಾವು ಪೂರೈಸಲಿಕ್ಕೆ ಯಾವ ರೀತಿಯಾಗಿ ಆಲೋಚನೆ ಮಾಡ್ತೀವಿ ಈ ನಿಟ್ಟಲ್ಲಿ ಇರೋದ್ರಿಂದ ಈ ನವಣೆ ಹಾಕಿನ ನಾವು ಮೌಲ್ಯ ವರ್ಧನೆ ಮಾಡಿ ನಾವು ಮಾರುಕಟ್ಟೆಗೂ ಬಿಡಬಹುದು. ಆಮೇಲೆ ಇದರಿಂದ ಸಾಕಷ್ಟು ನಮಗೆ ಸವಿಸವಿಯಾದಂತ ಆಹಾರನ ಮಾಡಿ ನಾವು ದಿನನಿತ್ಯ ಬಳಸಲಿಕ್ಕೂ ಕೂಡ ಇದು ಬಹಳ ಪೂರಕವಾಗಿ ಇರುವಂತ ಒಂದು ಅಂಶ ಸರ್. ನೀವು ಹೇಳಿದ್ರೆ ಸವಿಸವಿಯ ಬಳಸಬಹುದು ಅಂತ ಹೇಳಿ, ಯಾವ್ಯಾವ ರೀತಿಯ ಒಂದು ಆಹಾರ ಇದರಲ್ಲಿ ಮಾಡಬಹುದು ಅಂದ್ರೆ ನವಣೆ ಅಕ್ಕಿಯಿಂದ ನಾವು ಏನ್ ಮಾಡಬಹುದು ಸರ್? ನವಣೆ ಅಕ್ಕಿ ಪಾಯಸ ಮಾಡ್ತೀವಿ ಆ ತರ ಅದೇ ಇದರಲ್ಲಿ ಇದು ನಾವು ನವಣೆ ಹಾಕಿನಲ್ಲೂ ಕೂಡ ನಾವು ಪಾಯಸ ಉಂಡೆ ಅಂತ ಕೂಡ ತಯಾರು ಪಾಯಸನು ಕೂಡ ನಾವು ಸಮಯದಲ್ಲಿ ಇದರಿಂದ ಏನಾಗುತ್ತೆ ಅಂತಂದ್ರೆ ಅನಾರೋಗ್ಯದಿಂದ ಇರೋ ಅಂತ ಒಂದು ಅಂಶನೂ ಕೂಡ ನಾವು ಕಡಿಮೆ ಮಾಡ್ತಾ ಸವಿನೂ ಕೂಡ ನಾವು ಹೆಚ್ಚಿಸ್ತಾ ಬಂದಾಗ ಮನವರಿಕೆ ಮಾಡ ನಾವು ಬೆಲ್ಲ ಬೇಕು ಇದಕ್ಕೆ ಒಂದು ಒಂದೂವರೆ ಕೆಜಿ ಬೆಲ್ಲ ಬೇಕು. ಯಾಕೆಂದ್ರೆ ಇದಕ್ಕೆ ಸ್ವಲ್ಪ ಸ್ವೀಟ್ ಜಾಸ್ತಿ ಇದ್ರೆ ತಿನ್ಲಿಕ್ಕೆ ರುಚಿಕರವಾಗಿರುತ್ತೆ. ಹಾಗಾಗಿ ನಾವು ಇದನ್ನ ಬೆಲ್ಲದ ಪಾಕದ ತರ ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ನಾವು ಒಂದು ಲೋಟ ನಾವು ಏನ್ ನೀರ್ ಕುಡಿತೀವೋ ಅಂತ ಒಂದು ಲೋಟ ಒಂದು ಕಾಲು ಲೀಟರ್ ಅಂತದೊಂದು ನೀರ್ನ ನಾವು ಒಂದು ಪಾತ್ರೆಯಲ್ಲಿ ಹಾಕಿ ಆ ಬೆಲ್ಲದ ಮತ್ತು ನೀರ್ನ ಎರಡನ್ನು ಚೆನ್ನಾಗಿ ಕುದಿಸ್ಬೇಕು. ಕುದಿಸ್ಬೇಕು ಯಾವ ರೀತಿಯಾಗಿ ಅಂದ್ರೆ ಅಂಟು ಬರೋ ರೀತಿಯಾಗಿ ಕುದಿಸ್ಬೇಕು. ಈ ರೀತಿ ಅಂಟು ಬರೋ ರೀತಿಯಾಗಿ ಕುದಿಸಿದ್ದಕ್ಕೆ ನಾವು ಏನು ಕೆಂಪಗೆ ಉರಿದ ಶೇಂಗಾ ಇದೆಲ್ಲ ಒಂದು ಪಾತ್ರೆಯಲ್ಲಿ ಇಟ್ಟಾಗ ಅದು ಏನಾಗುತ್ತೆ ಕೆಟ್ಟೋಗ್ಬಿಡುತ್ತೆ. ಅದನ್ನ ನಾವು ಬೇರೆ ಏನಾದ್ರೂ ತಗೊಂಬಂದು ಕೊಡ್ತೀವಿ. ಇದನ್ನೇ ನಾವು ಈ ಒಂದು ನವಣೆ ಹಕ್ಕಿಯಿಂದನೂ ಕೂಡ ನಾವು ಚಕ್ಲಿನೂ ಕೂಡ ನಾವು ಮಾಡಬಹುದು ಸರ್. ಹೇಳಿದ್ದು